ಸೊ ತಮಗೆ ತಿಳಿದಿರುವ ಹಾಗೆ ಹವಾಮಾನ ಕೃಷಿ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತೆ ಅನ್ನೋ ತಮಗೆ ತಿಳಿದಿರುತ್ತೆ. ಸೊ ಹವಾಮಾನ ಬದಲಾವಣೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಸೊ ಯಾಕೆ ಹವಾಮಾನ ಬದಲಾವಣೆ ಇಷ್ಟೊಂದು ಪರಿಣಾಮಗಳು ಬೀರ್ತಿದೆ? ಹಾಗಾದರೆ ಹವಾಮಾನ ಬದಲಾವಣೆ ಅಂತಂದರೆ ಏನು? ಸೊ ಹವಾಮಾನ ಬದಲಾವಣೆ ಅಂತಂದರೆ, ಸೊ ಈ ನಮಗೆ ದಿನನಿತ್ಯ ನಾ ಹವಾಮಾನದ ಅಂಶಗಳಿರ್ತಕ್ಕಂಥ ಮಳೆ ಇರ್ಬೋದು, ಬಿಸಿಲಿರ್ಬೋದು, ವಾತಾವರಣದ ಆರ್ದ್ರತೆ ಇರ್ಬೋದು, ಗಾಳಿಯ ದಿಕ್ಕು, ಗಾಳಿಯ ವೇಗ, ಇವೆಲ್ಲವೂ ಸಡನ್ ಆಗಿ ಅಥವಾ ಬೇಗನೆ ಚೇಂಜ್ ಆಗ್ತಕ್ಕಂಥದ್ದು. ಸೊ ಇವು ನಮಗೆ ಒಂದು ವರ್ಷ ಮಳೆ ನಾರ್ಮಲ್ ಆಗಿ ಬರುತ್ತೇನೋ, ವಾರ್ಷಿಕ ಮಳೆ ಸರಾಸರಿ ಮಳೆ ಅಂತಂದಾಗ 900 ಕಡಿಮೆವಾಗಿರ್ಬೋದು, ಅಥವಾ ಈ ಬರಗಾಲ ಅಂತ ಏನು ಕರಿತೀವಿ ಆ ಥರ ಇರ್ಬೋದು, ಅಥವಾ ಅತಿ ಹೆಚ್ಚು ಮಳೆ ಬಂದರೂ ಕೂಡ ನಮಗೆ ಅದು ಹವಾಮಾನ ಬದಲಾವಣೆಗೆ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಹವಾಮಾನ ಬದಲಾವಣೆಗೆ ಬರ್ತಕ್ಕಂಥ ಮಳೆಗೆ ಏನಪ್ಪ ರಿಲೇಷನ್ಶಿಪ್ ಅಂತ, ಏನು ಸಂಬಂಧ ಇದೆ ಅಂತ ನಾವು ಹೇಳ್ಬೇಕಂತಂದರೆ, ಸೊ ವಾತಾವರಣದಲ್ಲಿ ಅತಿ ಹೆಚ್ಚು ಉತ್ಪತ್ತಿ ಆಗ್ತಕ್ಕಂಥದ್ದು ಅಂದರೆ ನಾವು ವಾತಾವರಣಕ್ಕೆ ಸೇರಿಸ್ತಿರ್ತಕ್ಕಂಥ ಹವಾಮಾನ ಬದಲಾವಣೆಗೆ ಪ್ರಮುಖವಾಗಿ ಕಾರಣ ಆಗ್ತಕ್ಕಂಥ ಅನಿಲಗಳು, ಅದರಲ್ಲಿ ಪ್ರಮುಖವಾಗಿ ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೇವೆ. ಸೊ ಇಂಗಾಲದ ಡೈಆಕ್ಸೈಡು ನಾವು ವಾಹನದಿಂದ ಹೊರಸೂಸುವ ಹೊಗೆಯಿಂದ ವಾತಾವರಣಕ್ಕೆ ಬಿಡ್ತಾ ಇದ್ದೀವಿ, ಮತ್ತು ಇಂಡಸ್ಟ್ರಿಗಳು ಅಂತ ಏನು ಕರಿತೀವಿ ಕಾರ್ಖಾನೆಗಳು, ಅದರಿಂದ ವಾತಾವರಣಕ್ಕೆ ಬಿಡ್ತಾ ಇದ್ದೀವಿ. ಜೊತೆಗೆ ನಾವು ಕೃಷಿಯಲ್ಲಿ, ಸೊ ನಾವು ಕೃಷಿ ಚಟುವಟಿಕೆಗಳನ್ನು ಮುಗಿದ ಮೇಲೆ ನಾವು ಕಟಾವು ಮಾಡಿದ ಮೇಲೆ ಉಳಿತಕ್ಕಂಥ ತ್ಯಾಜ್ಯಗಳನ್ನು ಸುಡುವುದರಿಂದ ವಾತಾವರಣಕ್ಕೆ ನಾವು ಇಂಗಾಲದ ಅಂಶಗಳನ್ನು ಬಿಡ್ತೇವೆ. ಸೊ ಈ ಇಂಗಾಲದ ಅಂಶ ವಾತಾವರಣಕ್ಕೆ ಬಿಡ್ತೇವೆ. ಜೊತೆಗೆ ಇತರೆ ಅನಿಲಗಳಾಗಿರ್ತಕ್ಕಂಥ ಮೀಥೇನ್ ಅಂತ ಕರಿತೀವಿ. ಸೊ ಮೀಥೇನ್ ಎಲ್ಲಿಂದ ಬರುತ್ತಪ್ಪ? ಸೊ ಮೀಥೇನ್ ಪ್ರಮುಖವಾಗಿ ನಾಟಿ ಭತ್ತ ಬೆಳೆತಕ್ಕಂಥ ಪ್ರದೇಶದಲ್ಲಿ ಅನರೋಬಿಕ್ ಕಂಡೀಷನ್ ಅಂತ ಕರಿತೀವಿ, ಆಕ್ಸಿಜನ್ ಇಲ್ಲದೆ ಇರತಕ್ಕಂಥ ವಾತಾವರಣದಲ್ಲಿ ನಾವೇನು ಕೆಸರುಗದ್ದೆ ಮಾಡಿ ನಾಟಿ ಮಾಡ್ತೀವಿ. ಸೊ ಅಂಥ ಪ್ರದೇಶದಲ್ಲಿ ಮೀಥೇನ್ ಉತ್ಪಾದನೆ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಮೆಥನೋಕೋಕಸ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಆ ಬ್ಯಾಕ್ಟೀರಿಯಾ ಆ ಮೀಥೇನನ್ನು ಉತ್ಪಾದನೆ ಮಾಡಿ, ಸೊ ಆಮ್ಲಜನಕ ಇಲ್ಲದೇ ಇರತಕ್ಕಂಥ ಪ್ರದೇಶದಲ್ಲಿ ಈ ಬ್ಯಾಕ್ಟೀರಿಯಾಗಳು ಮೀಥೇನನ್ನು ಉತ್ಪಾದನೆ ಮಾಡಿ ವಾತಾವರಣಕ್ಕೆ ಸೇರಿಸ್ತವೆ. ಸೊ ಈ ಮೀಥೇನು ಇದು ಅಂಶ ವಾತಾವರಣದಲ್ಲಿ ಕಡಿಮೆ ಇದ್ದರೂ ಕೂಡ ಇದರ ಪರಿಣಾಮ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಗಿರ್ತೀವಿ ಇಂಗಾಲದ ಡೈಆಕ್ಸೈಡ್, ಅದರ 20% ಜಾಸ್ತಿ ಇದೆ ಇದರ ಪರಿಣಾಮಗಳು ವಾತಾವರಣದಲ್ಲಿ. ಜೊತೆ ಇದಲ್ಲದೆ ನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ. ಸೊ ನೈಟ್ರಸ್ ಆಕ್ಸೈಡ್ ಅಂತಂದರೆ ಅದನ್ನು ಕೂಡ ಈ ತ್ಯಾಜ್ಯಗಳು ಕೊಳೆಯಬೇಕಾದ್ರೆ ವಾತಾವರಣಕ್ಕೆ ಸೇರ್ತಾ ಇದೆ. ಜೊತೆಗೆ ನಾವು ಹಾಕ್ತಕ್ಕಂಥ ಗೊಬ್ಬರಗಳು ಪ್ರಮುಖವಾಗಿ ಯೂರಿಯಾ ಅಂತ ಏನು ಕರಿತೀವಿ, ಸಾರ್ವಜನಿಕ ಯುಕ್ತ ಗೊಬ್ಬರಗಳು, ಸೊ ಅದರಿಂದನೂ ಕೂಡ ವಾತಾವರಣಕ್ಕೆ ಸೇರೋದ್ರಿಂದ, ಅದರ ಜೊತೆಗೆ CFC ಅಂತ ಕರಿತೀವಿ ಕ್ಲೋರೋಫ್ಲೋರೋಕಾರ್ಬನ್ ಅಂತೇಳಿ, ಸೊ ಅದು ಕೂಡ ನಾವು ಉಪಯೋಗ ಮಾಡ್ತಕ್ಕಂಥ ಯಾವುದೇ ಕೂಲರನ್ನು ಏನು ಉಪಯೋಗ ಮಾಡ್ತೀವಿ, ಸೊ ಆ ಕೂಲರಿಂದ ವಾತಾವರಣಕ್ಕೆ ಸೇರ್ತಾ ಇದೆ. ಸೊ ಇವೆಲ್ಲ ಸೇರಿರ್ತಕ್ಕಂಥ ಅನಿಲಗಳು ಪ್ರಮುಖವಾಗಿ ಈ ಅನಿಲಗಳು ಭೂಮಿಯಿಂದ 18-20 ಕಿಲೋಮೀಟರ್ಲಿ ಮಾತ್ರ ಇರ್ತವೆ. ಸೊ ಈ ಅನಿಲಗಳು ಏನು ಮಾಡ್ತಪ್ಪ ಅಂತಂದರೆ ಸೂರ್ಯನ ಬೆಳಕು ಅಥವಾ ಸೂರ್ಯನ ಕಿರಣಗಳು ಭೂಮಿಗೆ ಬಿದ್ದು ಭೂಮಿ ಕೆಲವೊಂದು ಕಿರಣಗಳನ್ನು ಮಾತ್ರ ಅದು ಉಪಯೋಗ ಮಾಡ್ಕೋತ ಅಂದರೆ ಅಬ್ಸರ್ವ್ ಮಾಡ್ಕೊಳ್ತದೆ. ಸೊ ಉಳಿದ ಕಿರಣಗಳು ವಾಪಸ್ ವಾತಾವರಣಕ್ಕೆ ಹೋಗ್ತಾ ಇರ್ತವೆ. ಸೊ ವಾಪಸ್ ವಾತಾವರಣಕ್ಕೆ ಹೋಗ್ತಕ್ಕಂಥ ಕಿರಣಗಳನ್ನು ತಡೆ ಹಿಡಿದು ಅಂದರೆ ಅಬ್ಸರ್ವ್ ಮಾಡ್ಕೊಂಡು, ಸೊ ಆ ಕಿರಣಗಳು ತಡೆ ಹಿಡಿದಾಗ ಅಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಥವಾ ಹೀಟ್ ಅಂತ ಏನು ಕರಿತೀವಿ ಅದು ಉತ್ಪಾದನೆ ಆಗುತ್ತೆ. ಸೊ ಅದು ಹೀಟ್ ಉತ್ಪಾದನೆ ಆಗಿರ್ತಕ್ಕಂಥದ್ದು ಕೆಳಗಡೆ, ಅದು ಉತ್ಪಾದನೆ ಆದ ತಕ್ಷಣ ಅಲ್ಲಿರ್ತಕ್ಕಂಥ ಗಾಳಿ ತೂಕ ಕಳ್ಕೊಳ್ತೈತಿ, ತೂಕ ಕಳ್ಕೊಳತಿ ಅದು ಗಾಳಿ ಭೂಮಿ ಕಡೆಗೆ ಬೀಸಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಿಂಗಾದಾಗ ನಮಗೆ ಅತಿ ಬೇಗ ಉಷ್ಣಾಂಶ ಹೆಚ್ಚಾಗ್ತೈತಿ. ಅತಿ ಬೇಗ ಉಷ್ಣಾಂಶ ಹೆಚ್ಚಾದಾಗ ಏನಾಗುತ್ತಪ್ಪ ಅಂತಂದರೆ ಭೂಮಿಯಿಂದ ಹೋಗ್ತಕ್ಕಂಥ ನೀರು ಅಂದರೆ ಆವಿಯಾಗಿ ಹೋಗ್ತಕ್ಕಂಥ ನೀರು ಅತಿ ಹೆಚ್ಚು ಬೇಗ ಹೋಗುತ್ತೆ. ಹಿಂಗೆಲ್ಲ ಆಗೋದ್ರಿಂದ ಬೇಸಿಗೆಯಲ್ಲಿ ಅತಿ ಹೆಚ್ಚು ಮೋಡಗಳು ಫಾರ್ಮ್ ಆಗಿ, ಸೊ ಎಲ್ಲಿ ಬಿಸಿಲು ಜಾಸ್ತಿ ಆಗಿ ನೀರು ವಾತಾವರಣಕ್ಕೆ ಹೋಗಿ ಮೋಡಗಳು ಅತಿ ಹೆಚ್ಚು ಫಾರ್ಮ್ ಆಗಿ, ಸೊ ಬೇಸಿಗೆಯಲ್ಲಿ ಮಳೆ ಬೀಳ್ತಕ್ಕಂಥ ಸಮಯ ಆಗಿರೋದಿಲ್ಲ ಅಂಥ ಟೈಮಲ್ಲಿ ಮಳೆ ಬೀಳ್ತಕ್ಕಂಥದ್ದು, ಆಮೇಲೆ ಸರಿಯಾಗಿ ಮೋಡಗಳು ಕಟ್ಟದೇ ಇರತಕ್ಕಂಥ ಬರಗಾಲ ಆಗ್ತಕ್ಕಂಥದ್ದು, ಅತಿ ಹೆಚ್ಚು ಮಳೆಯಾಗಿ ನಮಗೆ ಆಗ್ತಕ್ಕಂಥ ಫ್ಲಡ್ ಅಂತ ಏನು ಕರಿತೇವೆ ಅದು ಆಗ್ತಕ್ಕಂಥದ್ದು. ಸೊ ಇವೆಲ್ಲದ ಪರಿಣಾಮವಾಗಿ ನಾವು ಬೆಳೆ ಜೊತೆಗೆ ಮನುಷ್ಯರು ಕೂಡ ಸಾಯ್ತಿದ್ದಾರೆ, ಪ್ರಾಣಿಗಳನ್ನು ಕಾಕಂತಿದ್ದೇವೆ. ಸೊ ಇವೆಲ್ಲವೂ ಕೂಡ ಹವಾಮಾನ ಬದಲಾವಣೆಯ ಭಾಗ ಆಗಿರ್ತದೆ. ಇದಿಷ್ಟು ಹವಾಮಾನ ಬದಲಾವಣೆಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಅತಿ ಹೆಚ್ಚು ಮಾಹಿತಿ ಬೇಕಂತಂದರೆ ಮೊಬೈಲ್ ಸಂಖ್ಯೆ 97-42-02-43-76. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8-7-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0-0 ಒಂದು

ಅವುಗಳಿಂದ ಮೊದಲಿಗೆ ಎಣ್ಣೆ ತೆಗೆದು ಆಮೇಲೆ ಡೀಸೆಲ್ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಇವುಗಳಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕ್ಷೇತ್ರದಲ್ಲೂ ಉದ್ಯೋಗ ಸೃಷ್ಟಿ ಒಂದು ಪ್ರಮುಖವಾಗಿ ಕಾಣ್ತಾ ಇದೆ. ಇದು ನಾವು ಹಿಂದೆಲ್ಲ ಹೊಂಗೆ ಬೀಜಗಳನ್ನು ಅಲ್ಲೇ ಅವನ್ನ ಕೊಳತು ಹೋಗೋದಕ್ಕೆ ಬಿಡ್ತಾ ಇದ್ವಿ. ಈಗ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಪಡೆದು ರೈತರಿಗೆ ಒಂದು ಕೆ ಜಿ ಬೀಜ ಹೊಂಗೆ ಬೀಜ 40 ರೂಪಾಯಿಂದ 45 ರೂಪಾಯಿಗೆ ಈಗ ಪ್ರಸ್ತುತ ಮಾರ್ಕೆಟ್ನಲ್ಲಿ ಅವರಿಗೆ ಬೆಲೆ ಸಿಗ್ತಾ ಇದ್ದೇವೆ. ನಾವು ಈಗ 15 ವರ್ಷ ಹಿಂದಕ್ಕೆ ಹೋಲಿಸಿದರೆ ಇದೇ ಹೊಂಗೆ ಬೀಜಕ್ಕೆ ಒಂದು ಕೆ ಜಿಗೆ ಅವರಿಗೆ 5-8 ರೂಪಾಯಿ ಸಿಗ್ತಾ ಇತ್ತು. ಹೀಗಾಗಿ ನಾವು ಹೊಂಗೆ ಬೀಜನೇ ತಗೊಂಡ್ರೆ ಅವುಗಳನ್ನು ಬದುಗಳಲ್ಲಿ ಹಾಕುವಂಥ ಒಂದು ಸಮಯ ಹೋಗಿ ಈಗ ಪ್ರಮುಖ ಬೆಳೆಯಾಗಿ ಬೆಳೆಯುವಂಥ ಒಂದು ಸಮಯ ಬಂದಿದೆ ಅನ್ನುವ ಒಂದು ವಾತಾವರಣ ಈಗ ಸೃಷ್ಟಿಯಾಗಿದೆ. ಈಗ ಈಗ ಜೈವಿಕ ಇಂಧನ ನಾವು ತಯಾರಿಕೆ ಮಾಡಬೇಕು ಅಂತಂದರೆ ಸಾಕಷ್ಟು ಇರುತ್ತೆ ನಮ್ಮ ರೈತರ ಪಾತ್ರ. ಯಾಕಪ್ಪ ಅಂತಂದರೆ ಸಾಕಷ್ಟು ನೀವು ಹೇಳಿದ್ರೆ ಹೊಂಗೆ ಬೇವು ಹಲವಾರು ರೀತಿಯಾದಂಥ ಈ ಒಂದು ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂಥ ಬೆಳೆಗಳನ್ನ ಬೆಳಿಬೇಕು ಅಂತಂದರೆ ನಮ್ಮ ಕೃಷಿಕರ ಒಂದು ಸಹಕಾರ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂಥ ಬೆಳೆಗಳನ್ನ ಬೆಳೆಯೋಕ್ಕೆ ರೈತರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಸರ್? ರೈತರ ಒಂದು ಸಹಭಾಗಿತ್ವ ಇದರಿಗೆ ಪ್ರಮುಖವಾಗಿ ಬೇಕಾಗುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಹೊಂಗೆ ಬೀಜ ಆಗಿರಲಿ ಬೇವಿನ ಬೀಜ ಆಗಿರಲಿ ಬೇಕಾಗಿರುತ್ತೆ. ಮೊದಲನೇದಾಗಿ ಅವರು ಸಸಿಗಳನ್ನು ನೆಡುವಂಥ ಒಂದು ಕಾರ್ಯದಲ್ಲಿ ಅವರು ಪ್ರವೃತ್ತಿಯಾಗಬೇಕು. ಈ ಒಂದು ಗಿಡಗಳನ್ನು ಬೆಳೆದು ಅವುಗಳನ್ನು ಬೀಜವನ್ನು ಸಂಗ್ರಹಿಸಿ ಅವುಗಳನ್ನು ಸಂಸ್ಕರಣೆ ಮಾಡಿ ಆನಂತರ ಒಂದು ಉತ್ತಮವಾದ ಬೆಲೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರಗಳು ಎಲ್ಲ ಜಿಲ್ಲೆಯಲ್ಲೂ ಇದ್ದಾವೆ. ಎಲ್ಲ ಕೇಂದ್ರಗಳಲ್ಲೂ ಸಹ ಈ ಒಂದು ಜೈವಿಕ ಇಂಧನ ಬೀಜಗಳನ್ನು ತಗೊಳ್ತಾರೆ ಮತ್ತು ಅದನ್ನು ಅದರಿಂದ ಡೀಸೆಲನ್ನು ತೆಗಿತಾರೆ ಈಗ. ಹಾಗಾಗಿ ರೈತರು ಅದರಲ್ಲೂ ಗ್ರಾಮೀಣ ಒಂದು ಮಹಿಳೆಯರು ಈ ಒಂದು ಜೈವಿಕ ಇಂಧನದ ಬೆಳೆದಂಥ ಹೊಂಗೆ ಗಿಡಗಳನ್ನ ಬೆಳೆದಂಥ ಬೀಜ ಆಗಿರಲಿ ಅಥವಾ ಕಾಡಿನಲ್ಲಿ ಸಿಗುವಂಥ ಬೀಜನೇ ಆಗಿರಲಿ ಇವುಗಳನ್ನು ಸಂಗ್ರಹಣೆ ಮಾಡೋದ್ರಲ್ಲಿ ತೊಡಕೊಂಡು ಉದ್ಯೋಗ ಸೃಷ್ಟಿಯನ್ನು ಮಾಡಿಕೊಳ್ಬೇಕು ಅಂತ ನಾನು ಈ ದಿನ ಕರೆ ಕೊಡ್ತೀನಿ ಅವರಿಗೆ. ಅಂದರೆ ಈ ನಿಟ್ಟಿನಲ್ಲಿ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಂದರೆ ಮಹಿಳಾ ರೈತರಿಗೆ ಏನಾದರೂ ತರಬೇತಿ ಈ ರೀತಿ ಏನಾದರೂ ಕೊಡ್ತಾ ಬಂದಿದೆಯಾ ಸರ್? ಹೌದು, ಕಳೆದ 10 ವರ್ಷದಿಂದ ನಮ್ಮ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜಿಲ್ಲಾ ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರವನ್ನು ಕರ್ನಾಟಕ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಯೋಜನೆಯಡಿ ಸ್ಥಾಪಿತ ಮಾಡಿದ್ದೀವಿ. ಈ ಒಂದು ಯೋಜನೆಯಡಿ ಎಲ್ಲ ಗ್ರಾಮೀಣ ಮಹಿಳೆಯರಿಗೆ ಈ ಒಂದು ಜೈವಿಕ ಇಂಧನದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು, ಅವರಿಗೆ ತರಬೇತಿ ಕೊಡುವುದು, ಅವರಿಗೆ ಒಂದು ವಸ್ತು ಪ್ರದರ್ಶನಗಳನ್ನು ಮಾಡಿ ಏನೆಲ್ಲ ಜೈವಿಕ ಇಂಧನದಿಂದ ಮಾಡಬಹುದು, ಅವರು ಹೇಗೆ ಆದಾಯವನ್ನು ಗಳಿಸಬಹುದು, ಇವುಗಳ ಮುಖಾಂತರ ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಕಳೆದ 10 ವರ್ಷಗಳಿಂದ ಹಮ್ಮಿಕೊಂಡು ಬಂದಿದ್ದೀವಿ. ಅವರಿಗೆ ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದರೆ ಜೈವಿಕ ಇಂಧನ ತಯಾರಿಕೆಯ ಒಂದು ಬೆಳೆಗಳನ್ನ ಬೆಳೆಯೋಕ್ಕೆ ಸಾಕಷ್ಟು ಅರಿವು ಮೂಡಿಸಿದ್ರೆ ನಮ್ಮ ರೈತ ಬಾಂಧವರಿಗೆ ಆಗಿರ್ಬೋದು, ರೈತ ಮಹಿಳೆಯರಿಗೆ ಆಗಿರ್ಬೋದು, ಯಾವ ರೀತಿ ಇದಕ್ಕೆ ಮುಂದೆ ಬಂದು ತಮ್ಮ ಒಂದು ಜಮೀನುಗಳಲ್ಲಿ ಈ ಹೊಂಗೆ ಬೇವು ಇದನ್ನೆಲ್ಲ ಬೆಳೆಯುತ್ತಾ ಇದ್ದಾರೆ ಸರ್? ಈ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಒಂದು ಪ್ರಯತ್ನವನ್ನು ನಾವು ಪ್ರಶಂಸಿಸಬೇಕು. ಪ್ರತಿ ವರ್ಷವೂ ಎಲ್ಲ ಜಿಲ್ಲೆಗಳಲ್ಲೂ ಲಕ್ಷಾಂತರ ಈ ಒಂದು ಜೈವಿಕ ಇಂಧನ ಸಸಿಗಳನ್ನು ರೈತರಿಗೆ ಹೊಲಗಳಲ್ಲಿ ಬದುಗಳಲ್ಲಿ ಮತ್ತು ಗೋಮಾಳಗಳಲ್ಲಿ ಇವುಗಳನ್ನು ನಡೆಸಿ ಇವುಗಳಿಂದ ಬರುವಂಥ ಬೀಜಗಳನ್ನು ಆಯ್ದುಕೊಂಡು ಬರೋದಕ್ಕೂ ಸಹ ಈ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಸರ್. ಈ ಜೈವಿಕ ಇಂಧನದ ಒಂದು ಪ್ರಯೋಜನಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ಹಲವಾರು ವಿಶಿಷ್ಟವಾದಂಥ ಪ್ರಯೋಜನಗಳು ಈ ಒಂದು ಜೈವಿಕ ಇಂಧನದಲ್ಲಿ ಇದ್ದಾವೆ. ಪ್ರಪ್ರಥಮವಾಗಿ ನಾನು ಹೇಳಿದ ಹಾಗೆ ಗಿಡ ನೆಡುವುದರಿಂದ ಹಿಡಿದು ಈ ಒಂದು ಬೀಜವನ್ನು ಸಂಗ್ರಹಿಸುವುದು, ಸಂಸ್ಕರಣೆ ಮಾಡುವುದು, ಇವುಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ. ಇದರ ಜೊತೆಗೆ ಜೈವಿಕ ಇಂಧನ ಯಾವಾಗಲೂ ಪರಿಸರ ಸ್ನೇಹಿಯಾಗಿರುತ್ತೆ. ಯಾಕೆ ಅಂತಂದರೆ ಈ ಇಂಧನದಿಂದ ಗಂಧಕ ಮತ್ತು ಇಂಗಾಲ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ನಾವೇನು ಪ್ರಸ್ತುತ ಈ ಬಂಕ್ಗಳಲ್ಲಿ ಒಂದು ಸ್ವಾಭಾವಿಕವಾಗಿ ಡೀಸೆಲನ್ನು ಬಳಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಎಲ್ಲ ಡೀಸೆಲ್ ಇಂಜಿನ್ಗಳಿಗೆ, ಅವುಗಳಿಗೆ 10-20% ಈ ಒಂದು ಜೈವಿಕ ಇಂಧನವನ್ನು ನಾವು ಮಿಕ್ಸ್ ಮಾಡಿ ಬಳಸಬಹುದಾಗಿದೆ. ಪ್ರಕೃತಿಯ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳು ಈ ಒಂದು ಜೈವಿಕ ಇಂಧನ ಬಳಸೋದ್ರಿಂದ ಇರುವುದಿಲ್ಲ. ಅದರ ಜೊತೆಗೆ ನಾವೇನು ಬಂಕ್ನಲ್ಲಿ ಸಿಗೋದಿದೆಯಲ್ಲ ಅದನ್ನು ಆ ಇಂಧನವನ್ನು ನಾವು ನವೀಕರಿಸಲಾಗುವುದಿಲ್ಲ. ನಾನು ಆಗಲೇ ಹೇಳ್ದಂಗೆ ಇನ್ನೊಂದು 40-50 ವರ್ಷದಲ್ಲಿ ಇದು ಖಾಲಿಯಾಗಿ ಹೋಗ್ಬೋದು. ಆದರೆ ಈ ಜೈವಿಕ ಇಂಧನ ಇದೆಯಲ್ಲ ಇದನ್ನು ನಾವು ನವೀಕರಿಸ್ಬೋದು. ನಮಗೆ ಎಷ್ಟು ಬೇಕೋ ಅಷ್ಟುಗಳು ಜೈವಿಕ ಇಂಧನಗಳನ್ನು ಸಸಿಗಳನ್ನು ಬೆಳೆದು ಇವುಗಳಿಂದ ಬೀಜಗಳನ್ನು ತೆಗೆದು ಡೀಸೆಲ್ ತೆಗೆಯಬಾರ್ದಿಂದ ಇದೊಂದು ನವೀಕರಿಸಬಹುದಾದಂಥ ಇಂಧನ. ಇದು ದೊಡ್ಡ ಒಂದು ಕೊಡುಗೆ ನಮಗೆ ಪರಿಸರದಿಂದ. ಈಗ ನಿಮ್ಮ ಒಂದು ಕೇಂದ್ರದಲ್ಲಿ ಈ ಒಂದು ಜೈವಿಕ ಇಂಧನದ ಒಂದು ಸಂಶೋಧನೆ ಯಾವ ರೀತಿ ನಡೀತಾ ಇದೆ ಸರ್? ಹಲವಾರು ಸಂಶೋಧನೆಗಳನ್ನು ಈ ಒಂದು ಕಳೆದ 10 ವರ್ಷದಿಂದ ನಾವು ಹಮ್ಮಿಕೊಂಡೇ ಬಂದಿದ್ದೀವಿ. ಈ ಒಂದು ಜೈವಿಕ ಇಂಧನದ ಜೊತೆಗೆ ನಾವು ಕರೆದಂಥ ಹೋಟೆಲ್ಗಳಲ್ಲಿ ವೇಸ್ಟ್ ಆಗಿ ಅವರು ಬಿಸಾಕಿ ಪರಿಸರವನ್ನು ಹಾಳು ಮಾಡುತ್ತದೆ, ಅದು ನೀರಿನ ಜೊತೆಗೆ ಮಿಕ್ಸ್ ಆದಾಗ ಆ ಒಂದು ವೇಸ್ಟ್ ಆದ ಎಣ್ಣೆಯನ್ನು ನಾವು ಕಲೆಕ್ಟ್ ಮಾಡಿ ಅದರಿಂದನೂ ಸಹ ಒಂದು ಡೀಸೆಲ್ ತೆಗೆಯುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದೀವಿ. ಜೊತೆಗೆ ಈ ಒಂದು ಜೈವಿಕ ಇಂಧನವನ್ನು ಈ ಬೀಜಗಳಿಂದ ತೆಗೆದಾಗ ಗ್ಲಿಸರಿನ್ ಅನ್ನೋ ಒಂದು ಉಪ ಉತ್ಪನ್ನ ಬರುತ್ತೆ. ಇದರಿಂದ ನಾವು ಸೋಪ್ಗಳನ್ನು ಅದರಲ್ಲೂ ಬಟ್ಟೆ ತೊಳೆಯೋ ಸೋಪು ಅಥವಾ ಕೈ ತೊಳೆಯೋದಕ್ಕೆ ಸೋಪ್ಗಳನ್ನು ಇದನ್ನು ತಯಾರಿಸ್ತಾ ಇದ್ದೀವಿ. ಇವುಗಳನ್ನು ಅನೇಕ ಉಪ ಉತ್ಪನ್ನಗಳ ಬಗ್ಗೆ ಇನ್ನೂ ಸಂಶೋಧನೆ ಆಲ್ರೆಡಿ ನಾವು ಮಾಡಿದ್ದೀವಿ, ಇನ್ನೂ ಮಾಡ್ತಾನೇ ಇದ್ದೀವಿ. ಈಗ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ರೈತರು ಈ ಒಂದು ಇಂಧನಕ್ಕೆ ಸಂಬಂಧಪಟ್ಟಂತೆ ಬೀಜಗಳನ್ನ ಬೆಳೀತಾರಲ್ಲ, ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇಂಧನ ತಯಾರಿಕೆಗೆ ಏನಾದರೂ ಸಾಧ್ಯತೆ ಇದೆಯಾ ಸರ್? ಜೈವಿಕ ಇಂಧನ ತಯಾರಿಕೆಗೆ ಸಾಧ್ಯತೆ ಇದೆ, ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಜೈವಿಕ ಇಂಧನವನ್ನು ತಯಾರು ಮಾಡಿಕೊಳ್ಬೋದು. ಇದಕ್ಕೆ ಒಂದು ಜೈವಿಕ ಇಂಧನ ಬೀಜಗಳನ್ನು ಪುಡಿ ಮಾಡುವ ಒಂದು ಯಂತ್ರ ಬೇಕಾಗುತ್ತೆ. ಅದರ ಜೊತೆಗೆ ಒಂದು ಏನು ಡೀಸೆಲ್ ತೆಗೆಯುವಂಥ ಒಂದು ಪ್ರೋಸೆಸ್, ಏನು ಟ್ರಾನ್ಸ್ ಎಸ್ಟೆರಿಫಿಕೇಷನ್ ಅಂತ ಹೇಳ್ತೀವಿ, ಅದರ ಒಂದು ಯೂನಿಟ್ ಇದೆ. ಸುಮಾರು ಒಂದು 20 ಲಕ್ಷದವರೆಗೂ ಈ ಒಂದು ಯೂನಿಟ್ಟು ಖರ್ಚು ಬರುತ್ತೆ. ಇದನ್ನು ಗ್ರಾಮೀಣ ಮಟ್ಟದಲ್ಲಿ ವೈಯಕ್ತಿಕವಾಗಿ ಅವರು ಹಾಕ್ಕೊಂಡು ಈ ಒಂದು ಮಾಡ್ಕೋಬೋದು. ಇದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಇತ್ತೀಚೆಗೆ ಜೈವಿಕ ಇಂಧನ ಪೆಟ್ರೋಲ್ ಡೀಸೆಲ್ ಬಂಕ್ಗಳು ಬಂದ್ಬಿಟ್ಟಿದ್ವು. ಜೈವಿಕ ಇಂಧನ ನಾವೇನು ಹೇಳ್ತೀವಿ, ಹಂಗೆ ಬೀಜ ಆಗಲಿ, ಬೇವಿನ ಬೀಜ ಅಥವಾ ಶಿಮರುಬ ಹಿಪ್ಪೆ ಬೀಜಗಳಿಂದ ಬಂದಂಥ ಡೀಸೆಲ್ ಅಲ್ಲ ಇದು. ಗ್ರಾಹಕರು ಇದ್ರ ಬಗ್ಗೆ ಎಚ್ಚರದಿಂದ ಇರಬೇಕು. ಇದ್ರ ಬಗ್ಗೆ ಇದು ಒಂದು ಪೆಟ್ರೋಲಿಯಮ್ ಬೈ ಪ್ರಾಡಕ್ಟನ್ನೇ ವ್ಯಾವಹಾರಿಕವಾಗಿ ಅವರು ಬಳಸ್ಕೊಂಡು ಜೈವಿಕ ಇಂಧನ ಅಂತೇಳಿ ಮಾರೋದಕ್ಕೆ ಪ್ರಾರಂಭ ಮಾಡಿದರು. ದೇಶದಾದ್ಯಂತ ಸರ್ಕಾರದ ಆಡಳಿತ ಬಿಗಿ ಕ್ರಮಗಳಿಂದಾಗಿ ಈ ಎಲ್ಲ ಬಂಕ್ಗಳು ಇತ್ತೀಚೆಗೆ ಮುಚ್ಚಲ್ಪಟ್ಟಿದ್ದೇವೆ. ಈಗ ಗುಣಮಟ್ಟದ ಜೈವಿಕ ಇಂಧನ ಅಂತೇಳಿ ನಾವು ಗೊತ್ತಿಡಬೇಕು ಅಂತಂದರೆ ಅಲ್ಲಿ ಏನು ನಾವು ಕಂಡುಹಿಡಬೇಕು ಅಂತಂದರೆ, ಗುಣಮಟ್ಟದ ಜೈವಿಕ ಇಂಧನವನ್ನು ಒಂದು ನಾವು ಕಲರಲ್ಲಿ ನೋಡ್ತಿದ್ದಂಕಲೇ ನಾವು ಅದನ್ನು ಕಂಡುಹಿಡಿಯಬಹುದು. ನಾವು ಯಾವ ಬೀಜನ ಉಪಯೋಗಿಸಿರ್ತೀವೋ ಆ ಬೀಜದ ಒಂದು ವಾಸನೆ ಬರುತ್ತೆ. ಮಾಮೂಲು ನಾವು ಏನು ಮಾರ್ಕೆಟಲ್ಲಿ ಸಿಗುವ ಎಣ್ಣೆ ಇರುತ್ತೆ ಇದಕ್ಕಿಂತ ಸ್ವಲ್ಪ ತೆಳುವಾಗಿರುತ್ತೆ. ಮತ್ತು ಬಂಕ್ನಲ್ಲಿ ಸಿಗುವಂಥ ಸ್ವಾಭಾವಿಕ ಡೀಸೆಲ್ನ ಒಂದು ಏನು ವಿಸ್ಕಾಸಿಟಿ ಅಂತ ಹೇಳ್ತೀವಿ ಅದನ್ನು, ಸಾಂದ್ರತೆ, ಅದು ಸಮಾನವಾಗಿ ಈ ಬಯೋಡೀಸೆಲ್ನಲ್ಲೂ ಜೈವಿಕ ಇಂಧನದಲ್ಲೂ ಸಹ ಇರುತ್ತೆ. ಈ ಒಂದು ಗುಣಮಟ್ಟವನ್ನು ನಾವು ಜೈವಿಕ ಇಂಧನದಲ್ಲಿ ಖಾತ್ರಿ ಮಾಡಿಕೊಳ್ಬೋದು. ಈ ಜೈವಿಕ ಇಂಧನದ ಬಳಕೆಯಿಂದ ಅಂದರೆ ಪರಿಸರದ ಮೇಲೆ ಸಾಕಷ್ಟು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ, ಎಷ್ಟು ಪ್ರಮಾಣದಲ್ಲಿ ಪರಿಸರದ ಮೇಲೆ ಇದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡುತ್ತೆ ಸರ್? ನಾವು ಮಾಮೂಲು ಏನು ಡೀಸೆಲ್ಲು ಪೆಟ್ರೋಲು ಬಂಕ್ಗಳಲ್ಲಿ ಸಿಗುತ್ತೆ ಇವುಗಳನ್ನು ಉಪಯೋಗಿಸಿದಾಗ ಎಷ್ಟು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಮತ್ತು ಗಂಧಕದಿಂದ ಆಗುತ್ತೋ ಇದರ ಸುಮಾರು 90% ಪರಿಸರ ಹಾನಿಯನ್ನು ನಾವು ಈ ಜೈವಿಕ ಇಂಧನ ಬಳಕೆಯಿಂದ ನಾವು ಕಡಿಮೆ ಮಾಡಬಹುದಾಗಿದೆ. ಜೊತೆಗೆ ಸರ್ಕಾರದ ಉದ್ದೇಶ ಸುಮಾರು ಡೀಸೆಲ್ನಲ್ಲಿ ಒಂದು ಜೈವಿಕ ಇಂಧನದ ಬಂದಂಥ ಡೀಸೆಲನ್ನು ನಮ್ಮ ದೇಶದಲ್ಲಿ ಏನು ಉಪಯೋಗ ಆಗುತ್ತೋ ಇದರ 10%ವರೆಗೂ ಜೈವಿಕ ಇಂಧನವನ್ನು ಬಳಸಬೇಕು ಅನ್ನೋ ಒಂದು ಯೋಜನೆ ಇದೆ. ಆದರೆ ನಾವು ಪ್ರಸ್ತುತ ಅತಿ ಕಡಿಮೆ ಅಂದರೆ 1.5%ನಷ್ಟು ಏನು ದೇಶದಲ್ಲಿ ಡೀಸೆಲ್ ಉತ್ಪಾದನೆ ಖರ್ಚು ನಾವು ಮಾಡ್ತಾ ಇದ್ದೀವಿ. ಇದರ 1.5%ನಷ್ಟು ಮಾತ್ರ ನಾವು ಬಳಕೆ ಆಗೋದಕ್ಕೆ ಲಭ್ಯ ಇದೆ. ಅಂದರೆ ಇನ್ನೂ ಅಗಾಧ ಪ್ರಮಾಣದಲ್ಲಿ ಜೈವಿಕ ಇಂಧನ ಸಸಿಗಳನ್ನು ಬೆಳೆದು ಬೀಜಗಳನ್ನು ಸಂಗ್ರಹಿಸಿ ಡೀಸೆಲನ್ನು ತೆಗೆಯೋದಕ್ಕೆ ಅವಕಾಶಗಳಿದ್ದಾವೆ ಅಂತ ಇದರಿಂದ ಗೊತ್ತಾಗುತ್ತೆ ನಮಗೆ. ಈಗ ಜೈವಿಕ ಇಂಧನದ ಒಂದು ಹೆಚ್ಚು ಹೆಚ್ಚು ಉತ್ಪಾದನೆಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವು ಹೆಚ್ಚು ಮನ್ನಣೆ ಕೊಡ್ತಾ ಇದ್ದೇವೋ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾವೆ ಸರ್? ಇಬ್ಬರು ಮತ್ತು ಸಮಾಜದ ಎಲ್ಲರೂ ಸೇರಿ ಇದನ್ನು ಒಂದು ಕಾರ್ಯಗತಗೊಳಿಸಬೇಕಾಗತ್ತೆ. ಕರ್ನಾಟಕ ಸರ್ಕಾರದಿಂದ 2008ನಲ್ಲೇ ಒಂದು ಜೈವಿಕ ಇಂಧನ ಕಾರ್ಯಪಡೆಯನ್ನು ಸಿದ್ಧಗೊಳಿಸಿ 2010ರಲ್ಲಿ ಜೈವಿಕ ಇಂಧನ ತಿದ್ದುಪಡಿಯನ್ನು ಒಂದು ಕಾನೂನಾತ್ಮಕವಾಗಿ ಕರ್ನಾಟಕ ಸರ್ಕಾರ ತಂದಿದೆ. ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕ ಈ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದು. ನಮ್ಮ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 2011ರಿಂದನೂ ಈ ಒಂದು ಜೈವಿಕ ಇಂಧನ ಸಂಶೋಧನಾ ಕೇಂದ್ರ ನಡೀತಾ ಇದೆ. ಅಂದರೆ ನಮ್ಮ ಒಂದು ಭಾಗದಲ್ಲಿ ಅಂದರೆ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ವ್ಯಾಪ್ತಿಯೊಳಗಡೆ ಎಷ್ಟು ಪ್ರಮಾಣದಲ್ಲಿ ಈಗ ಉತ್ಪಾದನೆ ಆಗ್ತಾ ಇದೆ ಸರ್ ಜೈವಿಕ ಇಂಧನ? ನಮಗೆ ಈ ಒಂದು ಉತ್ಪಾದನೆ ಎಷ್ಟು ಒಂದು ಈ ಜೈವಿಕ ಇಂಧನದ ಬೀಜಗಳಾದಂಥ ಹೊಂಗೆ ಬೀಜ ಆಗಿರಲಿ ಅಥವಾ ಬೇವಿನ ಬೀಜ ಆಗಲಿ ಸಿಗುತ್ತೆ ಅನ್ನೋದ್ರ ಮೇಲೆ ಒಂದು ಅವಲಂಬಿತವಾಗಿರುತ್ತೆ. ಕಳೆದ 2 ವರ್ಷ ಈ ಒಂದು ಬೀಜಗಳು ಸಿಗುವಂಥ ಒಂದು ಈ ಬೇಸಿಗೆ ಸಮಯ ಏನಿದೆ, ಈ 2 ವರ್ಷಗಳು ಕೋವಿಡ್ 19 ಒಂದು ಲಾಕ್ಡೌನ್ ಪೀರಿಯಡ್ನಲ್ಲೇ ನಡೆದು ತುಂಬ ಪ್ರಮಾಣದಲ್ಲಿ ಕುಂಠಿತವಾಗಿತ್ತು. ಸಾಮಾನ್ಯವಾಗಿ ನಾವು ಒಂದು 5,000 ಕೆಜಿಯಷ್ಟು ಹೊಂಗೆ ಬೀಜ, 3,000 ಕೆಜಿಯಷ್ಟು ಬೇವಿನ ಬೀಜ ಸರಾಸರಿ ವರ್ಷಕ್ಕೆ ಹರಿತೀವಿ. ಇದರ ಜೊತೆಗೆ 1,000 ಅಧಿಕ ಲೀಟರ್ನಷ್ಟು ಕರೆದ ಎಣ್ಣೆಯಿಂದ ಈ ಒಂದು ಡೀಸೆಲನ್ನು ತಯಾರು ಮಾಡ್ತೀವಿ. ಹೊಂಗೆ ಬೀಜದ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಸುಮಾರು 1-4 ಕೆಜಿ ಹೊಂಗೆ ಬೀಜವನ್ನು ಹರಿದ್ರೆ 1 ಲೀಟರ್ನಷ್ಟು ಬಯೋ ಡೀಸೆಲ್ ಜೈವಿಕ ಇಂಧನ ಬರುತ್ತೆ. ಇದರ ಜೊತೆಗೆ 1-3.5 ಕೆಜಿಯಷ್ಟು ಹೊಂಗೆ ಹಿಂಡಿ ಬರುತ್ತೆ. ಬೆಳೆಗಳಿಗೆ ಈ ಒಂದು ಹೊಂಗೆ ಹಿಂಡಿ ಉತ್ತಮವಾಗಿ ಒಂದು ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ವಸ್ತುವಾಗಿ ಬಳಸಬಹುದಾಗಿದೆ. ಈಗ ಜೈವಿಕ ಇಂಧನಗಳನ್ನ ತಯಾರು ಮಾಡಬೇಕಂತಂದ್ರೆ ಸಾಕಷ್ಟು ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂಥ ಬೆಳೆಗಳನ್ನ ಬೆಳಿಬೇಕಾಗುತ್ತೆ ನಮ್ಮ ಕೃಷಿಕ ಬಾಂಧವರು. ಅಂದರೆ ಈ ನಿಟ್ಟಿನಲ್ಲಿ ಬೇರೆ ಈಗ ರೇಷ್ಮೆ ಬೆಳಿಬೇಕಂತಂದ್ರೆ ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಅವರಿಗೆ ಸಹಾಯಧನ ಕೊಡ್ತಾ ಇದ್ದಾರೆ ಸರ್, ರೇಷ್ಮೆ ಬೆಳೆ ಒಂದು ಬೆಳೆಯಲಿಕ್ಕೆ. ಅದೇ ರೀತಿ ಈ ಒಂದು ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂಥ ಬೆಳೆಗಳನ್ನ ಬೆಳೆಯೋಕ್ಕೆ ರೈತರಿಗೆ ಸರ್ಕಾರದಿಂದ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಕ್ಕರೆ ರೈತರು ಮುಂದೆ ಬರ್ತಾರೆ ಸರ್. ಇದು ಅಂದರೆ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೀರ? ಅರಣ್ಯ ಇಲಾಖೆಯಿಂದ ಈಗಾಗಲೇ 1,00,000 ಈ ಜೈವಿಕ ಇಂಧನ ಸಸಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಆದ್ಯತೆ ಮೇರೆಗೆ ಯಾರು ರೈತರು ಆಸಕ್ತಿ ತೋರಿಸ್ತಾರೆ ಆ ರೈತರುಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ರೈತರು ಒಂದು ಮನಗಾಣಬೇಕಾಗಿದೆ, ಈ ಒಂದು ಜೈವಿಕ ಇಂಧನದ ಸಸಿಗಳು ಮುಂದೆ ಅವುಗಳಿಗೆ ಬೆಲೆ ಇದೆ, ಅವುಗಳನ್ನು ಆರ್ಥಿಕವಾಗಿ ಅವುಗಳಿಂದ ಲಾಭವನ್ನು ಪಡಿಬಹುದು ಅನ್ನೋ ಒಂದು ಮನವರಿಕೆಯನ್ನು ರೈತರುಗಳು ಮಾಡ್ಕೋಬೇಕಾಗಿದೆ. ಇವುಗಳಿಗೂ ಬೆಲೆ ಇದೆ, ಇವುಗಳನ್ನು ಹೊಂಗೆ ಬೀಜ ಆಗಲಿ ಬೇವಿನ ಬೀಜ ಆಗಲಿ ಭೂಮಿ ಮೇಲೆ ಬಿದ್ದಂತೆ ನಾವನ್ನ ಹಾಗೆ ಕೊಳತು ಹೋಗೋದಕ್ಕೆ ಬಿಡಬಾರ್ದು ಅವನ್ನ. ಅದು ಆ ಒಂದು ಬೀಜಗಳಿಗೆ ಬೆಲೆ ಇದೆ, ಅವುಗಳನ್ನು ನಾವು ಸಂಗ್ರಹಿಸಬೇಕು. ಅವುಗಳನ್ನು ಸಂಗ್ರಹಿಸಿ ಮಾರಾಟ ಮಾಡಿ ತುಂಬ ಮಹತ್ವದ ಬೇಡಿಕೆ ಇದೆ ಇವಕ್ಕೆ. ಈಗ ರೈತರಿಗೆ ನಾನು ಹೇಳಿದೆ ಹಂಗೆ ಹೊಂಗೆ ಬೀಜಕ್ಕೆ ಈಗ 40-45 ರೂಪಾಯಿವರೆಗೂ ರೈತರ ಹತ್ರನೇ ಈಗ ತಗೊಂಡು ಹೋಗ್ತಾ ಇದ್ದಾರೆ. ಅಷ್ಟೊಂದು ಬೆಲೆ ಬಾಳೋ ವಸ್ತುವಾಗಿದೆ ಈಗ. ಹಾಗಾಗಿ ರೈತರು ಇದರ ಬೆಲೆಯನ್ನು ಕೊಟ್ಕೊಂಡು ಈ ಒಂದು ಜೈವಿಕ ಇಂಧನದ ಸಸಿಗಳನ್ನು ಬೆಳೆಯಲಿಕ್ಕೆ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈಗ ಗ್ರಾಮೀಣ ಮಟ್ಟದಲ್ಲಿ ರೈತರ ಒಂದು ಸಂಘ ಸಂಸ್ಥೆಗಳನ್ನ ಮಾಡಿಕೊಂಡು ಅಲ್ಲಿ ಏನಾದರೂ ಈ ಒಂದು ಜೈವಿಕ ಇಂಧನವನ್ನು ತಯಾರು ಮಾಡಿದರೆ ಅದನ್ನ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಬರುತ್ತೆ ಸರ್. ಮಾರಾಟದ ವ್ಯವಸ್ಥೆ ಅಂತಂದರೆ ಯಾವ ರೀತಿ ಇದೆಯಾ ನಮ್ಮಲ್ಲಿ? ಈಗ ಸದ್ಯಕ್ಕೆ ಮಾರಾಟ ಮಾಡೋದಕ್ಕೆ ಒಂದು ಸಪ್ರೇಟಾಗಿ ಜೈವಿಕ ಇಂಧನದ ಬಂಕುಗಳನ್ನು ಹಾಕೋದು ಒಂದು ಗ್ರಾಮೀಣ ಮಟ್ಟದಲ್ಲಿ ಸಾಧ್ಯ ಆಗುತ್ತೆ. ಆದರೆ ಅವರ ಮನೆಗಳಲ್ಲಿ ಅಥವಾ ಅವರ ಊರುಗಳಲ್ಲೇ ಏನು ಈ ಡೀಸೆಲ್ಲು ಇಂಜಿನ್ಗಳಿದ್ದಾವೆ, ಅವರು ಬೈಕ್ಗಳಾಗಿರ್ಬೋದು ಅಥವಾ ಟ್ರ್ಯಾಕ್ಟರ್ಗಳಾಗಿರ್ಬೋದು, ಟಿಲ್ಲರ್ಗಳು, ಜನ್ರೇಟರ್ಗಳು, ಪಂಪ್ಸೆಟ್ಗಳು, ಇವುಗಳು ಏನು ಡೀಸೆಲ್ ಹಾಕಿ ಅವರು ಉಪಯೋಗಿಸ್ತಾ ಇದ್ದಾರೆ ಅವ್ರ ಮನೆಗಳಲ್ಲಿ ಅಥವಾ ಅವ್ರ ಊರುಗಳಲ್ಲಿ, ಇದಕ್ಕೆ 20%ವರೆಗೂ ಜೈವಿಕ ಇಂಧನವನ್ನು ಒಂದು ಮಿಶ್ರಣ ಮಾಡಿ ಬಳಸೋದ್ರಿಂದ ಇವರು ಆರ್ಥಿಕವಾಗಿ ಲಾಭವನ್ನು ಗಳಿಸ್ಬೋದು, ಜೊತೆಗೆ ಪರಿಸರಕ್ಕೂ ಇವರು ಮಹತ್ವದ ಕೊಡುಗೆಯನ್ನು ಕೊಟ್ಟಂಗಾಗುತ್ತೆ. ಜೊತೆಗೆ ಮತ್ತೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗುವುದನ್ನು ನಾವು ತಡೆಗಟ್ಟಬಹುದಲ್ಲ? ಹೌದು, ಇದು ಒಂದು ಜೈವಿಕ ಇಂಧನದ ಒಂದು ಉತ್ಪಾದನೆಯಲ್ಲಿ ತೊಡಗಿದಂಥ ಎಲ್ಲ ನಾಗರಿಕರು ಸಹ ಈ ಒಂದು ವಿಚಾರದಲ್ಲಿ ನಮ್ಮ ದೇಶವನ್ನು ಕಟ್ಟುವಂಥ ಒಂದು ಕೆಲಸದಲ್ಲಿ ಭಾಗಿಯಾಗಿದಂತ ಆಗುತ್ತೆ. ಒಟ್ಟಾರೆ ಈ ಒಂದು ಜೈವಿಕ ಇಂಧನದ ಬಗ್ಗೆ ಅಂದರೆ ಜೈವಿಕ ಇಂಧನದ ತಯಾರಿಕೆಯಲ್ಲಿ ನಮ್ಮ ಕೃಷಿಕರು ಏನೆಲ್ಲ ಒಂದು ವಿಧಾನಗಳನ್ನ ಅನುಸರಿಸಬೇಕು ಅಂತೇಳಿ ಏನೊಂದು ಕಿವಿ ಮಾತು ಹೇಳ್ತೀರಿ ಸರ್ ಕೊನೆಯದಾಗಿ? ಎಲ್ಲ ರೈತ ಬಾಂಧವರು ಜೈವಿಕ ಇಂಧನದ ಮಹತ್ವವನ್ನು ತಿಳ್ಕೊಂಡು ಜೈವಿಕ ಇಂಧನ ಸಸಿಗಳನ್ನು ಮೊದಲು ಬೆಳೆಯುವಂಥರಾಗಬೇಕು. ಈಗ ಸಮಯ ಬಂದಿದೆ, ನಾವು ಬದುಗಳಲ್ಲಿ ಮತ್ತು ಬಂಜರು ಭೂಮಿಗಳಲ್ಲಿ ಏನು ಈ ಜೈವಿಕ ಸಸಿಗಳನ್ನು ಬೆಳೀತಿದ್ದೋ ಅದನ್ನು ಈಗ ಮುಂದುವರೆದ ಭಾಗವಾಗಿ ಪ್ರಮುಖ ಭೂಮಿಗಳಲ್ಲೇ ಈಗ ಜೈವಿಕ ಇಂಧನದ ಸಸಿಗಳನ್ನು ಬೆಳೆದು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಅವರು ಗಳಿಸಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರಿಗೆ. ಸರ್, ಈ ಜೈವಿಕ ಇಂಧನದ ಬೆಳೆಗಳ ಬಗ್ಗೆ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು? ನಮ್ಮ ದಾವಣಗೆರೆಯ ವಿದ್ಯಾನಗರದಲ್ಲಿರುವಂಥ ICR ತಳ್ಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಈ ಒಂದು ಯೋಜನೆ ಕಳೆದ 10 ವರ್ಷದಿಂದ ನಡೀತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರವನ್ನು ರೈತರು ಯಾವಾಗ ಬೇಕಾದರೂ ಸಂಪರ್ಕ ಮಾಡ್ಬೋದು. ಈ ವಿಚಾರವಾಗಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಗೆ ತಿಳಿಸ್ಕೊಡ್ತೀವಿ ನಾವು. ನನ್ನ ದೂರವಾಣಿ ಸಂಖ್ಯೆ ಆದಂಥ 9449383 5 8 3 ಅವರು ಸಂಪರ್ಕಿಸಬಹುದು ಅಂತ ಕೇಳ್ಕೊಳ್ತೀನಿ. ಒಳ್ಳೆಯದು ಸರ್, ಇಲ್ಲೇ ತನಕ ಈ ಒಂದು ಜೈವಿಕ ಇಂಧನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಜೈವಿಕ ಇಂಧನದ ಮಹತ್ವ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಜೆ ರಘುರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಇದೀಗ ಒಂದು ಜನಪದ ಗೀತೆ ಕೇಳಿ. ಈ ಜನಪದ ಗೀತೆಯನ್ನು ಹಾಡಿದ್ದಾರೆ ಶ್ರೀಮತಿ ಸರಸ್ವತಿ ಬುದ್ಧಿಯಾ. ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಶರಣು ಜನಪದ ಗೀತೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ವರದಿಗಳು. ಕಡಲೆಕಾಳು ಆವರೇಜ್ ಇಡೀ ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಾಲ್ಗೆ 3,300 ರೂಪಾಯಿಗಳು. ಹತ್ತಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 7,000 ಗರಿಷ್ಠ 10,469 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2,320 2,380 ರೂಪಾಯಿಗಳು. ನವಣೆ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 2,336. ರಾಗಿ ಹೈಬ್ರಿಡ್ 1,690 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳು ಈ ರೀತಿ ಇವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,500 ಗರಿಷ್ಠ 5,500 ರೂಪಾಯಿಗಳು. ಬೂದುಗುಂಬಳಕಾಯಿ 800 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ 5,000 ಪಚ್ಚಬಾಳೆ 2,500 ರೂಪಾಯಿಗಳು. ಹುರುಳಿಕಾಯಿ 3,500 ರೂಪಾಯಿಗಳು. ಬೀಟ್ರೂಟ್ 2,000 ಹಾಗಲಕಾಯಿ 2,500 ಸೋರೆಕಾಯಿ 1,200 ಬದನೆಕಾಯಿ 600 ರೂಪಾಯಿಗಳು. ಗೋರಿಕಾಯಿ 3,500 ರೂಪಾಯಿಗಳು. ಎಲೆಕೋಸು 600 ದಪ್ಪಮೆಣಸಿನಕಾಯಿ 5,000 ಕ್ಯಾರೆಟ್ 3,000 ಹೂಕೋಸು 1,500 ಸಪೋಟ 2,000 ಹತ್ತಿ 8,132 ರೂಪಾಯಿಗಳು. ಸೌತೆಕಾಯಿ 1,600 ಇನ್ನು ನುಗ್ಗಿಕಾಯಿ 2,000 ಅವರೆಕಾಯಿ 3,000 ಹಸಿಮೆಣಸಿನಕಾಯಿ 2,500 ನೆಲಗಡಲೆ 3,179 ಕರ್ಬೂಜ 1,200 ನವಿಲುಕೋಸು 2,500 ಬೆಂಡೆಕಾಯಿ 3,500 ನಿಂಬೆಹಣ್ಣು 2,200 ಮೋಸಂಬಿ 2,000 ರೂಪಾಯಿಗಳು. ಈರುಳ್ಳಿ 500 ಪಪ್ಪಾಯಿ 1,500 ಅನಾನಸ್ 1,800 ಇನ್ನು ದಾಳಿಂಬೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,000 ಗರಿಷ್ಠ 3,000 ರೂಪಾಯಿಗಳು. ಆಲೂಗಡ್ಡೆ 1,900 2,500 ಮೂಲಂಗಿ 2,000 ರಾಗಿ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 1,769 ರೂಪಾಯಿಗಳು. ಹೀರೆಕಾಯಿ 3,000 ಸೀಮೆ ಬದನೆಕಾಯಿ 1,800 ಸುವರ್ಣಗೆಡ್ಡೆ 2,500 ತೊಂಡೆಕಾಯಿ 2,600 ಟೊಮೆಟೊ 1,000 ಕಲ್ಲಂಗಡಿ 1,000 ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆಗಳು ಇರುತ್ತಿವೆ. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಕನಿಷ್ಠ 2,235 ಗರಿಷ್ಠ 2,690 ಜೋಳ ಸ್ಥಳೀಯ 1,682 2,324 ಮೆಕ್ಕೆಜೋಳ ಸ್ಥಳೀಯ 2,001 2,421 ನವಣೆ ಹೈಬ್ರಿಡ್ 2,427 2,838 ಸೂರ್ಯಕಾಂತಿ 2,811 7,029 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇದೀಗ ಕೆ ಯುವರಾಜ್ ಹಾಗೂ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ. ಬಸವಣ್ಣ